ಜನ ನೋಡುವೆಯ ಆ ಯಮನ ಗೆಲ್ಲುವೆಯ ಹಣೆ ಬರಹವ ಅಳಿಸುವೆಯ ತಾಯಿ ಕಂಬನಿ ಒರಸುವೆಯ ಶಿವನ ನೋಡುವೆಯ ಆ ಯಮನ ಗೆಲ್ಲುವೆಯ ಹಣೆ ಬರಹವ ಅಳಿಸುವೆಯ ತಾಯಿ ಕಂಬನಿ ಒರಸುವೆಯ ಗಂಗಾಧರಣಿ ಶಿವ ಶಿವನೇ ಭಯಹರನೇ ಚಿದಂಬರನೇ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೇ ಭವಾನಿ ವರ ಗಂಗಾಧರನೇ ವಿಧಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಹಾರಿ ಭಕ್ತರಾಧಾರಿ ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಹಾರಿ ಭಕ್ತರಾಧಾರಿ ಶಂಕರಾನಿನ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಶಂಕರಾನಿನ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಕಂಗಳ ಶರಣ ಸ್ಥಳ ಗಜ ಚರ್ಮಾಂಬರನೆ ಭವಾನಿ ವರ ಗಂಗಾಧರಣಿ ಶಿವನೇ ಭಯಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ವರ ಗಂಗಾಧರಣಿ ಗಮನಿಸಿ, ತಾಂತ್ರಿಕ ದೋಷದ ಕಾರಣದಿಂದ ಐಸಿಸಿ ಟಿ20 ಪುರುಷರ ವಿಶ್ವಕಪ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗುತ್ತಿಲ್ಲ. ಬದಲಾಗಿ ನಮ್ಮ ನಿಲಯದಿಂದ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರ ಲಭ್ಯವಾದ ಕೂಡಲೇ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ತಾವು ಆಲಿಸಬಹುದು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸೋಣ ಪಿ ಸುಶೀಲಾ ಅವರು ಹಾಡಿರುವ ಶಿವಭಕ್ತ ಮಾರ್ಕಂಡೇಯ ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್. ಬಂದ ಅಮ್ಮ ಎಂದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಶಿವಗಂಗಾ ಮಹಾತ್ಮೆ ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಸಾಹಿತ್ಯ ಸೋರಟ್ ಅಶ್ವಥ್, ಸಂಗೀತ ಸಂಯೋಜನೆ ಜಿಕೆ ರಘು. ಶಿವಗಂಗಾವದ ಕ್ಷೇತ್ರದ ಮಹಿಮೆಯ ಆಲಿಸಿ ಕೇಳಯ್ಯ ಅಯ್ಯ, ಆಲಿಸಿ ಕೇಳಯ್ಯ ಅಯ್ಯ, ನೋಡಿ ಮಣಿಯಯ್ಯ. ಶಿವಗಂಗಾವದ ಕ್ಷೇತ್ರದ ಮಹಿಮೆಯ ಆಲಿಸಿ ಕೇಳಯ್ಯ ಅಯ್ಯ, ಆಲಿಸಿ ಕೇಳಯ್ಯ ಅಯ್ಯ, ನೋಡಿ ಮಣಿಯಯ್ಯ. ಸಂಭವನ ಕರೆಗೊಲಿದು ಗಂಗಾಧರ ತಾನೆಲೆಸಿದ ಬಂದು ಕುಂಭ ಸಂಭವನ ಕರೆಗೊಲಿದು ಗಂಗಾಧರ ತಾನೆಲೆಸಿದ ಬಂದು ಗಂಗಾಧರ ನಿಲಿ ನೆಲೆಸಿದ ಬಂದು ನಂಬಿದವರ ಸಲಹುವೆನೆಂದು ಶಿವಗಂಗಾವದ ಕ್ಷೇತ್ರದ ಮಹಿಮೆಯ ಆಲಿಸಿ ಕೇಳಯ್ಯ ಅಯ್ಯ, ಆಲಿಸಿ ಕೇಳಯ್ಯ ಅಯ್ಯ, ನೋಡಿ ಮಣಿಯಯ್ಯ. ಪರಶಿವನ ಪರಿಣಯಕ್ಕೆ ಮುರಹರ ಬ್ರಹ್ಮೇಂದ್ರ ಸುರ ಸಮೂಹವು ನೆದೆಗೆ ಪರಮ ಸಂಭ್ರಮದಿಂದ ವರಮುನೀಂದ್ರರ ಅತುಳ ಆನಂದದಿಂದ ಮೆರೆವ ಆ ಹಿಮಗಿರಿಯ ನೋಡೆ ನಯನಾನಂದ ಹಿಮಗಿರಿಯ ನೋಡೆ ನಯನಾನಂದ ಆನಂದ. ಜಗವ ಪಾಲಿಪ ಜನನಿಗಿರಿ ಜಗೆ ಮಾಡಿದರು ಸಿಂಗಾರವ ಮಾಡಿದರು ಸಿಂಗಾರವ ಜಗವಂದಿತ ಚಂದ್ರಮೌಳಿಯು ಧರಿಸಿದನು ತಾ ಭಸ್ಮವ ಧರಿಸಿದನು ತಾ ಭಸ್ಮವ ಮುಗುದೆಯರು ನವ ವಧುಗೆ ಚಂದದಿ ಧರಿಸಿದರು ಬಾಸಿಂಗವ ಧರಿಸಿದರು ಬಾಸಿಂಗವ ಕೊರಳ ಅಂಗಕ್ಕೆ ಧರಿಸಿದನು ತಾ ಭುಜಗವ ಧರಿಸಿದನು ತಾ ಭುಜಗವ ನಡೆಗೆ ನಾಚುತ ಮದುವೆ ಮಂಟಪದೆಡೆಗೆ ನಡೆದಳು ಪರಶಿವೆ ನಿರುತ ಲೋಕದ ನಲ್ಮೆ ಗೋಸುಗ ವರಿಸೆ ಬಂದನು ಪರಶಿವ ವರಿಸೆ ಬಂದನು ಪರಶಿವ ನಭದೆ ಸಾರಿತು ದೇವ ತುಂದುಭಿ ಪರಿಣಯದ ಶುಭ ಸಂದೇಶವ ನಭದೆ ಸಾರಿತು ದೇವ ತುಂದುಭಿ ಪರಿಣಯದ ಶುಭ ಸಂದೇಶವ ನಂದಿ ಭೃಂಗಿಗಳು ಆಡಿದರು ಆನಂದದಿಂದಲೇ ನಾಟ್ಯವ ದೇವತೆಗಳೆಲ್ಲ ಹಿಮಗಿರಿಯ ಸೇವೆ ದಕ್ಷಿಣೋತ್ತರದ ಭೂಮಿ ಏರುಪೇರಾಗೆ ಭೂಭಾರ ಸಮವಾಗಿ ಭಯ ನೀಗಲೆಂದು ಭಯಹಾರಿತ ಅಗಸ್ತ್ಯನ ನೋಡಿ ಕರೆದು ದಕ್ಷಿಣ ಕುಕುದ್ದಿರಿಗೆ ಅವದೆ ಹೋಗೆಂದ ಮದುವೆ ನೋಡದ ಚಿಂತೆ ಮುಸುಕೆ ಕಾರಿರುಳಂತೆ ನಡೆದ ಎಳೆಗರುವಂತೆ ದೇವನಾಣತಿಯಂತೆ ದೇವನಾಣತಿಯಂತೆ ನೊಂದ ಮುನಿ ಗಿರಿ ಶಿಖರವೇರಲು ಕ್ಷಣದಲ್ಲಿ ಭೂಮಿ ಸರಿ ಸಮವಾಗಲು ಕ್ಷಣದಲ್ಲಿ ಭೂಮಿ ಸರಿ ಸಮವಾಗಲು ಅಂದದೆ ಜಗವೆಲ್ಲ ಜಯ ಘೋಷ ಮಾಡೆ ಚಂದದೆ ಸುರರೆಲ್ಲ ಮಂಗಳ ಪಾಡೆ ಶಂಕರ ಗಿರಿ ಜಯ ಕರವನೆ ಪಿಡಿದ ಶಂಕರ ಗಿರಿ ಜಯ ಕರವನೆ ಪಿಡಿದ ಈಶಾನ್ ಕಿಶನ್ ಕಾ ಬೆಹತರ್ ನನ್ನ ಜೀವ ಬಿಡಲಾರೆ ಪಾದವ ದೇವಾ ಮಹದೇವಾ ದೇವಾ ಮಹದೇವಾ ನಾನು ಹೇಗಿದ್ದೆ ನಾನು ಎಲ್ಲಿದ್ದೆ ನಾನು ಹೇಗಿದ್ದೆ ನಾನು ನಂಬಲು ನಿನ್ನ ಏನಾದೆ ನಾನು ಕಣ್ಣಲಿ ನೀನು ಮನಸಲಿ ನೀನು ಕಣ್ಣಲ್ಲಿ ನೀನು ಮನಸಲ್ಲಿ ನೀನು ಹೀಗಿರುವಾಗ ಏನಾದರೇನು ಸುಡಲಿದೆ ಹವಾ ಉರಿವ ಬೆಂಕಿಯು ನಿನ್ನ ಬೆರೆಯಲಿ ನನ್ನ ಜೀವವು ದೇವಾ ಮಹದೇವಾ ಮಹದೇವ ಭೂಲೋಕವಂತೆ ವಾಹನ ನಿನಗೆ ಈ ನಂದಿಯಂತೆ ಶಿವರಾತ್ರಿಯಂತೆ ನವರ ರಾತ್ರಿಯಂತೆ ಶಿವರಾತ್ರಿಯಂತೆ ನವರಾತ್ರಿಯಂತೆ ಏತಕ್ಕೆ ಬೇಕು ಎಲ್ಲ ಚಿಂತೆ ನಿನ್ನ ನೋಡಿದ ನೋಡಿ ಹಾಡಿದ ಎಲ್ಲ ರಾತ್ರಿ ಶಿವರಾತ್ರಿಯೇ ಹಾಡೋ ಮಾತು ಶಿವ ಮಂತ್ರದಂತೆಯೇ ಬೇರೆ ಏನನು ಅರಿಯ ತಂದೆಯೇ ಅಪ್ಪ ಅಮ್ಮ ನನಗಿಲ್ಲ ನಿನ್ನ ಬಿಟ್ಟು ಬೇರಿಲ್ಲ ಜಟಾಧರ ಗಂಗಾಧರ ನಟೇಶ ಗಿರೀಶ ಮಹೇಶ ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಮೆಲ್ಲುಗಳ ಕುಟ್ಟಿಕೊಂಡು ಬಿದಿರುಗಳ ಹೊತ್ತುಕೊಂಡು ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ ಮೆಲ್ಲುಗಳ ಕುಟ್ಟಿಕೊಂಡು ಬಿದಿರುಗಳ ಹೊತ್ತುಕೊಂಡು ಕೂಲಿಗಳ ಮಾಡುವುದು ಹೊಟ್ಟೆಗಾಗಿ ನಾಲ್ಕು ವೇದ ಪುರಾಣ ಪಂಚಾಂಗ ಹೇಳಿಕೊಂಡು ಕಾಲ ಕಳೆಯುವುದೆಲ್ಲ ಹೊಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಬಡಿದು ಬಡಿದು ಕಬ್ಬಿಣವ ಕಾಸಿ ತೂಬಾಕಿ ಮಾಡಿ ಹೊಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ ಬಡಿದು ಬಡಿದು ಕಬ್ಬಿಣವ ಕಾಸಿ ತೂಬಾಕಿ ಮಾಡಿ ಹೊಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ ಚಂಡ ಭಟರೆಲ್ಲ ಮುಂದೆ ಕತ್ತಿ ಹರಿಗೆಯ ಪಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ದೊಡ್ಡ ದೊಡ್ಡ ಕುದುರೆ ಏರಿ ನೇಜೆ ಹೊತ್ತು ರಾಹುತನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ ದೊಡ್ಡ ದೊಡ್ಡ ಕುದುರೆ ಏರಿ ನೇಜೆ ಹೊತ್ತು ರಾಹುತನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ ಕುಂಟೆ ಕೂರಿಗೆಯಿಂದ ಹೆಂಟೆ ಮಣ್ಣ ಹದ ಮಾಡಿ ರಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಟ್ಟತನದಿಂದ ಕಳ್ಳತನವನ್ನೇ ಮಾಡಿ ಕಟ್ಟಿ ಹೊಡೆಸಿಕೊಳ್ಳುವುದು ಹೊಟ್ಟೆಗಾಗಿ ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮುಂಡ ಬೈರಾಗಿ ನಾನಾ ವೇಷಗೊಂಬುವುದು ಹೊಟ್ಟೆಗಾಗಿ ಉನ್ನತಕ್ಕಾಗಿ ನೆಲ ಆದಿಕೇಶವನ ಉನ್ನತಕ್ಕಾಗಿ ನೆಲ ಆದಿಕೇಶವನ ಅನುದಿನ ನೆನೆಬುದು ಭಕ್ತಿಗಾಗಿ ಪರಮುಕ್ತಿಗಾಗಿ ನಾವೆಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ Thank you. ನಿಂದಯ್ಯ ಹಾಗೆ ಎಂದ, ನಿಂದಯ್ಯ ಹಣ್ಣೆ ಎಂದ, ರಂಭಯ್ಯ ಹಾಗೆ ಎಂದ, ನಿಂಬಯ್ಯ ಹಣ್ಣೆ ಎಂದ, ತುಂಬಯ್ಯ ಹೂ ಚೆಂದ ಮುಡಿದು ಪೋ ಎಂದ, ತುಂಬಯ್ಯ ಹೂ ಚೆಂದ ಮುಡಿದು ಪೋ ಎಂದ, ಅಂಬಾ ಪ್ರಿಯ ಶಂಭೋ ಮಹಾದೇವ ತಾನೆಂದು, ಅಂಬಾ ಪ್ರಿಯ ಶಂಭೋ ಮಹಾದೇವ ತಾನೆಂದು, ನಂಬಿಸಿ ಈರುಳೆಲ್ಲ ಚೆಲ್ಲಾಟವಾಡಿದ, ಮೆಲ್ಲ ಮೆಲ್ಲನೆ ಬಂದನೆ ನಮ್ಮಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ ನಮ್ಮಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ. ಅವನು ದೂರದಲ್ಲಿಲ್ಲ, ಕಾಣದೆ ಅಡಗಿಲ್ಲ, ಬಿಸಿ ಈರುಳೆಲ್ಲ ಬಂದನೇ.